ಸಿರಪ್ಗಳನ್ನು ಈ ರೀತಿ ವಿಷ ಪದಾರ್ಥಗಳನ್ನು ಹಾಕಿದಂತಹ ಪ್ರಿಸರ್ವೇಟಿವ್ ಹಾಕಿದಂತಹ ವಿಷ ಪದಾರ್ಥ ಯಾವ್ಯಾವ ಒಂದು ಲಿಮಿಟ್ಗಿಂತ ಜಾಸ್ತಿ ಅದನ್ನು ಉಪಯೋಗ ಮಾಡಿದಾಗ ಮಾತ್ರ ಈ ವಿಷಯುಕ್ತ ಆಹಾರ ಪದಾರ್ಥ ಕಾರ್ಬೋನೇಟೆಡ್ ಬೆವರೇಜಸ್ ಅದರಲ್ಲಿ ಇಂಗಾಲ ಆಮ್ಲವನ್ನು ಹಾಕಿದಂತಹ ಆಹಾರ ಪದಾರ್ಥಗಳು ಈ ರೀತಿಯ ಆಹಾರಗಳನ್ನು ಜಾಸ್ತಿ ಕೊಟ್ಟು ಅವರನ್ನು ಪ್ರೋತ್ಸಾಹ ಮಾಡ್ತೇವೆ. ನಾವು ಹೊರಗಿಂದ ತಗೊಂಡು ಬಂದು ಉಪಯೋಗ ಮಾಡುವುದೇ ಜಾಸ್ತಿ. ಅದನ್ನು ನಾವು ಮನೆಯಲ್ಲೇ ಧಾರಾಳ ಹಣ್ಣುಗಳಿದ್ರು ನಾವು ಅದನ್ನು ಉಪಯೋಗ ಮಾಡುವುದಿಲ್ಲ. ಈ ಗೇರು ಹಣ್ಣಲ್ಲಿ ಇದ್ದಷ್ಟು ಪೋಷಕಾಂಶಗಳು ಬೇರೆ ಹಣ್ಣುಗಳಲ್ಲಿ ಇಲ್ಲ. ಇದರಲ್ಲಿ ವಿಟಮಿನ್ ಸಿ ಅನ್ನುವಂಥದ್ದು ಧಾರಾಳವಾಗಿದೆ ಮತ್ತೆ ಅದರಲ್ಲಿ ತೇವಾಂಶ ಜಾಸ್ತಿ, ನೀರಿನಂಶ ಜಾಸ್ತಿ. ಹಾಗಾಗಿ ಜಾಸ್ತಿ ಸಮಯ ಅದನ್ನು ಇಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅದರಲ್ಲಿ ಹೇಗೆ ಸಂಸ್ಕರಣೆ ಮಾಡೋದು, ಅದನ್ನು ತಿಂದ ಕೂಡಲೇ ಗಂಟಲು ಒಂದು ರೀತಿ ಕೆರೀತದೆ, ಅದರಲ್ಲಿ ಒಂದು ಒಗಚು ಟ್ಯಾನಿನ್ ಕಂಟೆಂಟ್ ಇದೆ. ಇದರಲ್ಲಿ ಟ್ಯಾನಿನ್ ಅನ್ನುವ ಅಂಶ ಇರೋದ್ರಿಂದ ಅದು ತಿಂದ ಕೂಡಲೇ ತುರಿಸ್ಲಿಕ್ಕೆ ಶುರು ಆಗ್ತದೆ. ಹಾಗೆ CFTRI ಒಂದು ತಂತ್ರಜ್ಞಾನ ಇದೆ ಈ ಟ್ಯಾನಿನ್ ತೆಗೆಯುವ ಒಂದು ವಿಧಾನ. ಸುಲಭ ರೀತಿಯಲ್ಲಿ ಈಗ ಮನೆಯಲ್ಲೇ ಮಾಡೋದಾದ್ರೆ ಗಂಜಿಯ ತಿಳಿ, ಅದರಲ್ಲಿ ಸ್ಟಾರ್ಚ್ ಪಿಷ್ಟ ಪದಾರ್ಥ ಇದೆ, ಗಂಜಿಯ ತಿಳಿಯನ್ನು ಮನೆ ಮಟ್ಟದಲ್ಲೇ ಮಾಡಬಹುದು ಸುಲಭವಾಗಿ. 1 ಲೀಟರ್ ಗೇರು ಹಣ್ಣಿನ ರಸ ತೆಗೆದು ಅದಕ್ಕೆ 125 ml ಒಂದು ಗ್ಲಾಸ್ ಅಂತ ಹೇಳಿದ್ರೆ 250 ml ಇರ್ತದೆ, ಒಂದು ಅರ್ಧ ಗ್ಲಾಸ್ ಗಿಂತ ಸ್ವಲ್ಪ ಕಮ್ಮಿ. 125 ml ನಷ್ಟು ದಪ್ಪ ಗಂಜಿಯ ತಿಳಿಯನ್ನು ನಿಧಾನವಾಗಿ ಹಾಕಬೇಕು. ಅದರ ಜೊತೆ ಸ್ವಲ್ಪ ಲಿಂಬೆ ಹುಳಿ ರಸವನ್ನು ಹಾಕಬೇಕು. ಅವಾಗ ಏನಾಗ್ತದೆ, ಅದು ಮೊಸರು ಹಾಲಿಗೆ ನೀವು ಹುಳಿ ಹಿಂಡಿದಾಗ ಹೇಗೆ ಮೊಸರಾಗ್ತದೋ ಅದೇ ರೀತಿ ಈ ಟ್ಯಾನಿನ್ ಪ್ರೆಸಿಪಿಟೇಟ್ ಆಗಿ ಕೆಳಗಡೆ ಹೋಗ್ತದೆ. ಸ್ವಲ್ಪ ಹೊತ್ತು ಅದನ್ನು ಹಾಗೆ ಇಟ್ಟ ಕೂಡಲೇ ಇದರಲ್ಲಿ ಯಾವ ಬೇರೆ ವಸ್ತುವಿನ ಉಪಯೋಗದ ಅಗತ್ಯತೆ ಇಲ್ಲ, ಜೀವಕ್ಕೆ ಯಾವ ರೀತಿಯೂ ಹಾನಿಕಾರವಲ್ಲ. ಇದು ಮನೆ ಮಟ್ಟದಲ್ಲೇ ಕೂಡಲೇ ನಿಮ್ಮಲ್ಲಿ ನಿಮ್ಮ ಹಿತ್ತಲಲ್ಲಿ ಗೇರು ಹಣ್ಣಿನ ಮರಗಳಿದ್ರೆ 1-2-3 ಯಾರಾದರೂ ಬಂದ ಕೂಡಲೇ ನೀವು ಅದನ್ನು ಕೊಯ್ದು ಚೆನ್ನಾಗಿ ತೊಳೆದು ಭಾಗ ಮಾಡಿ ರಸವನ್ನು ಹಿಂಡಿ ಸ್ವಲ್ಪ ಗಂಜಿಯ ತಿಳಿಯನ್ನು ಹಾಕಿ ಅದು ಇಟ್ಟರೆ ಅದು ಕೂಡಲೇ ಅದರಲ್ಲಿರುವ ಟ್ಯಾನಿನ್ ಅಂಶ ಕೆಳಗಡೆ ಬರ್ತದೆ. ಮೇಲೆ ನಿಂತ ತಿಳಿ ಅದು ಈ ನಿಮ್ಮ ಎಳನೀರಿನ ಹಾಗೆ ಅಷ್ಟು ಕ್ಲಿಯರ್ ಆಗಿರ್ತದೆ. ಅದನ್ನು ಸೋಸಿ ತೆಗೆದು ಅದಕ್ಕೆ ನಿಮಗೆ ಬೇಕಾದಷ್ಟು ಸಕ್ಕರೆಯ ಲಿಂಬೆ ಹುಳಿಯ ಪರಿಮಳ, ನಿಮಗೆ ಈ ಗೇರು ಹಣ್ಣಿನ ಪರಿಮಳ ಇಷ್ಟ ಇಲ್ಲದಿದ್ರೆ ಬೇರೆ ಯಾವ್ದಾದ್ರು ಹಣ್ಣಿನ ರಸ ಹಾಕ್ಬಹುದು, ಅದನ್ನು ಉಪಯೋಗ ಮಾಡಬಹುದು. ಈಗ ಇದು ಎಷ್ಟು ಯಾವ ರೀತಿ ಇದನ್ನು ಕಂಪೇರ್ ಮಾಡಬಹುದು ಅಂತ ಹೇಳಿದ್ರೆ, ಇದು ಹಿಂದಿನ ಕಾಲದಲ್ಲಿ ಗೇರು ಹಣ್ಣಿನ ರಸವನ್ನು ಮಡಕೆಯಲ್ಲಿಟ್ಟು ಈ ಹೊಟ್ಟೆ ನೋವು ಆದಾಗ ಎಲ್ಲ ಉಪಯೋಗ ಮಾಡ್ತಿದ್ದುಂಟು. ಆವಾಗ ಅದರಲ್ಲಿರುವ ಟ್ಯಾನಿನ್ ಸಪರೇಟ್ ಮಾಡ್ತಾ ಇರಲಿಲ್ಲ. ಅದರಲ್ಲಿ ಅಷ್ಟು ಮದ್ದಿನ ಗುಣಗಳಿದೆ ಈ ಗೇರು ಹಣ್ಣಿನ ರಸ. ಇತ್ತೀಚೆಗೆ ಒಂದು ಪಬ್ಲಿಷ್ ಮಾಡಿದಂತ ಒಂದು ರಿಸರ್ಚ್ ಪೇಪರ್ ಅಲ್ಲಿ ಜೀರಿಯಾಟ್ರಿಕ್ ನ್ಯೂಟ್ರಿಷನ್ ಅಂದ್ರೆ 50 ವರ್ಷದ ಮೇಲಿನ ಪ್ರಾಯದವರಿಗೆ ಮೇಲೆ ಈ ಗೇರು ಹಣ್ಣಿನ ಇದು ಆಹಾರ, ಗೇರು ಹಣ್ಣು ಉಪಯೋಗಿಸಿ ಮಾಡಿದಂತಹ ಫ್ರೂಟ್ ಜ್ಯೂಸ್ ಅನ್ನು ಕೊಟ್ಟು ಅದರ ಒಂದು ಸ್ಟಡಿಯನ್ನು ಮಾಡಿದ ಒಂದು ಉಲ್ಲೇಖನ ಇದೆ. ಅದರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವರ ಒಂದು ಆಕ್ಟಿವಿಟಿ, ಫಿಸಿಕಲ್ ಆಕ್ಟಿವಿಟಿ ಮತ್ತೆ ಆ ವಿಗರ್ ಒಂದೇ ಬಹಳಷ್ಟು ಮಟ್ಟಿಗೆ ಇಂಪ್ರೂವ್ ಆಯಿತು ಅನ್ನುವಂಥದ್ದು ಅಲ್ಲಿ ತಿಳಿಸಿದ್ದಾರೆ. ಅಂದ್ರೆ ಅದರಲ್ಲಿ ಇರುವಷ್ಟು ಮಿನರಲ್ಸ್, ಈ ಖನಿಜಾಂಶಗಳು ಮತ್ತೆ ವಿಟಮಿನ್ಸ್, ದೇಹಕ್ಕೆ ಅಗತ್ಯ ಇರುವಂತಹ ವಿಟಮಿನ್ಸ್ ಮತ್ತೆ ಖನಿಜಾಂಶಗಳು ಮಿನರಲ್ಸ್ ಅದರಲ್ಲಿ ಜಾಸ್ತಿ ಇದೆ. ಈಗ ನಾವು ಒಂದು ಅಥ್ಲೆಟಿಕ್ ಸ್ಪರ್ಧೆಯಲ್ಲಿ ಭಾಗವಹಿಸುವಾಗ ನಾವು ಗ್ಲೂಕೋಸ್ ಏನಾದರೂ ಸ್ವಲ್ಪ ಕ್ಷೀಣವಾದ ಕೂಡಲೇ ಗ್ಲೂಕೋಸ್ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ. ಬಾಳೆಹಣ್ಣಲ್ಲಿ ಕಾರ್ಬೋಹೈಡ್ರೇಟ್ ಪಿಷ್ಟ ಪದಾರ್ಥ ಧಾರಾಳ ಇದೆ. ಅಂದ್ರೆ ಆಗ ಅದು ಕೂಡ ಶಕ್ತಿಯ ಮೂಲ. ಬಾಳೆಹಣ್ಣು ಕೊಡ್ತಾರ ಇಲ್ಲ, ಯಾಕೆ ಅದು ಜೀರ್ಣವಾಗ್ಲಿಕ್ಕೆ 1-3 ಗಂಟೆ ಬೇಕಾಗ್ತದೆ. ಆದ್ರೆ ಈ ಗ್ಲೂಕೋಸ್ ಫಾರ್ಮ್ ಅಲ್ಲಿ ಇರುವಂತದ್ದು, ಸಿಂಪಲ್ ಶುಗರ್ ಫಾರ್ಮ್ ಅಲ್ಲಿ ಇರುವಂತ ಈ ಸಕ್ಕರೆಗಳು ಯಾವ್ದು ಹಣ್ಣಿನ ರಸದಲ್ಲಿ ಇರುವಂತದ್ದು ಕೂಡಲೇ ರಕ್ತಗತವಾಗಿ ನಮ್ಮ ದೇಹಕ್ಕೆ. ಅದಕ್ಕೋಸ್ಕರ ಈ ಗೇರು ಹಣ್ಣಿನಲ್ಲೂ ಕೂಡ ಹಾಗೆ, ಗೇರು ಹಣ್ಣಿನ ರಸ ಕುಡಿದ ಕೂಡಲೇ ನೇರವಾಗಿ ನಮ್ಗೆ ರಕ್ತಗತವಾಗುವಂತಹ ಪೋಷಕಾಂಶಗಳು ಆ ರಸದಿಂದ ನಮ್ಮ ದೇಹಕ್ಕೆ ಸಿಗ್ತದೆ. ಇವೆಲ್ಲ ಸಿಂಪಲ್ ಟೆಕ್ನಾಲಜೀಸ್, ಸರಳ ತಂತ್ರಜ್ಞಾನಗಳು. ಮೊದಲಿಗೆ ಕೃಷಿಕರು, ಮಾರುಕಟ್ಟೆ ನಂತರ ನಮ್ಮ ಆರೋಗ್ಯ, ಕೃಷಿ ಜೀವನ ಇಡೀ ಕಷ್ಟಪಟ್ಟು ದುಡಿದಂತಹ ಸಂಪಾದನೆ ಎಲ್ಲ ಯಾವ್ದಾದ್ರೂ ಒಂದು ಸಣ್ಣ ರೋಗ ಬಂದ ಕೂಡಲೇ ಎಲ್ಲ ಅದಕ್ಕೆ ವ್ಯಯ ಆಗುವಂತದ್ದು. ನಮಗೆ ನಮ್ಮ ಕೃಷಿ ಉತ್ಪನ್ನಗಳನ್ನ ಯಾವ ರೀತಿ ಉಪಯೋಗ ಮಾಡಬೇಕು ಅಂತ ಮೊದಲಿಗೆ ಗೊತ್ತಿರಬೇಕು, ಆ ನಂತರ ಅದನ್ನು ಮಾರುಕಟ್ಟೆ ಮಾಡುವಂತದ್ದು. ನಿಮ್ಮ ಹಳ್ಳಿಯ ಮಟ್ಟದಲ್ಲಿ, ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಹಲವಾರು ಸಂಘ ಸಂಸ್ಥೆಗಳಿವೆ, ಸ್ವಸಹಾಯ ಸಂಘಗಳಿವೆ. ಆದರೆ ಈ ರೀತಿಯ ಚಟುವಟಿಕೆಗಳನ್ನು ಈ ಹಣ್ಣಿನ ಸಂಸ್ಕರಣೆ, ರಕ್ಷಕ ವಸ್ತು ಆದಷ್ಟು ಮಿನಿಮಲಿ ಪ್ರೊಸೆಸ್ಡ್ ಅಂದ್ರೆ ಕಡಿಮೆ ಸಂಸ್ಕರಣಾ ವಿಧಾನಗಳನ್ನು ಉಪಯೋಗ ಮಾಡಿ ಮಾಡುವಂತ ಉತ್ಪನ್ನಗಳನ್ನು ಮಾಡಿದ್ರೆ ಈಗ ಅವರು ದೇಶಿ ಹಸುವಿನ ಉತ್ಪನ್ನಗಳ ಯಾವ ರೀತಿ ಮಾರುಕಟ್ಟೆ ಆಗ್ತಾ ಇದೆ ಅಂತ ತಿಳಿಸಿದ್ರು. ಅದೇ ರೀತಿ ಈ ಸಾವಯವ ಪದಾರ್ಥಗಳಿಗೆ ಸಾವಯವ ಉತ್ಪನ್ನಗಳಿಗೆ ಮಾರ್ಕೆಟ್ ಅಲ್ಲಿ ಬಹಳ ಬೇಡಿಕೆ ಇದೆ. ಇದನ್ನು ನೀವು ಅರಿತುಕೊಂಡು ಮಾಡುವುದು ಬಹಳ ಅಗತ್ಯ. ಈ ಕ್ಯಾಶು ಆಪಲ್ ಜ್ಯೂಸ್ ಈಗ ಮನೆ ಮಟ್ಟದಲ್ಲಿ ಈ ರೀತಿ ಮಾಡಬಹುದು ಅಂತ ಹೇಳಿದೆ ಗಂಜಿ ತಿಳಿ. ಇದನ್ನೇ ನೀವು ಒಂದು ಮಾರ್ಕೆಟ್ ಬಾಟಲ್ ಮಾಡಿ ಮಾರ್ಕೆಟ್ ಮಾಡಬೇಕಾಗಿದ್ರೆ ಅದಕ್ಕೆ ಈ ಗಂಜಿ ತಿಳಿಯ ಬದಲಾಗಿ ಜಿಲಾಟಿನ್ ಅನ್ನೋ ಒಂದು ಈ ಐಸ್ ಕ್ರೀಮ್ಗಳಲ್ಲೆಲ್ಲ ಉಪಯೋಗ ಮಾಡ್ತಾರೆ, ಜಿಲಾಟಿನ್ ಪುಡಿಯನ್ನು ಉಪಯೋಗ ಮಾಡ್ತಾರೆ. 10% ಜಿಲಾಟಿನ್ ದ್ರಾವಣವನ್ನು ಈ ಗಂಜಿ ಇದು ಈ ಗೇರು ಹಣ್ಣಿನ ರಸಕ್ಕೆ ಹಾಕಿ 60 ml ಲಿಂಬೆ ಹುಳಿಯ ರಸ ಇದಕ್ಕೆ ಹಾಕಿ ಬಿಡಬೇಕು. ಅದು ಹೆಪ್ಪುಗಟ್ಟಿ ಎಲ್ಲ ಟ್ಯಾನಿನ್ ಕೆಳಗಡೆ ಬರ್ತದೆ. ಕ್ಲಿಯರ್ ಆದ ಮೇಲೆ ನಿಂತಿರುವಂತಹ ಹಣ್ಣಿನ ರಸ ಏನಿದೆ ಅದನ್ನು ತೆಗೆದು ಅದಕ್ಕೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಸಕ್ಕರೆ ಅಂದ್ರೆ 1 liter ಸಿಕ್ಕಿದ್ರೆ ಅದಕ್ಕೆ 670 gram ಸಕ್ಕರೆ ಹಾಕಿ ಹದವಾಗಿ ಬಿಸಿ ಮಾಡಿ, ಸಕ್ಕರೆ ಕರಗುವಷ್ಟೇ ಮಾತ್ರ ಬಿಸಿ ಮಾಡಿ ಉಪಯೋಗ ಮಾಡಬೇಕು. ಅದಕ್ಕೆ ನಂತರ ಉಪಯೋಗ ಮಾಡುವಂತದ್ದು ಸೋಡಿಯಂ ಬೆಂಜೋಯಿಟ್. ಈ ಪ್ರಿಸರ್ವೇಟಿವ್ಗಳಲ್ಲಿ 2 ವಿಧ ಇದೆ, ಒಂದು ಸೋಡಿಯಂ ಬೆಂಜೋಯಿಟ್ ಮತ್ತೊಂದು ಪೊಟ್ಯಾಷಿಯಂ ಮೆಟಬೈಸಲ್ಫೈಡ್. ಸೋಡಿಯಂ ಬೆಂಜೋಯಿಟ್ ಈ ಈಸ್ಟ್ ಮತ್ತೆ ಮೋಲ್ಡ್ ಇದಕ್ಕೆ ಎಫೆಕ್ಟಿವ್. ಈ ಪೊಟ್ಯಾಷಿಯಂ ಮೆಟಬೈಸಲ್ಫೈಟ್ ಈ ಬ್ಯಾಕ್ಟೀರಿಯಲ್ ಗ್ರೋತ್ ಅನ್ನು ತಡೆಗಟ್ಟುವಂತಹ ಪ್ರಾಪರ್ಟೀಸ್ ಇದೆ, ಮತ್ತೆ ಈ ಕಿಣ್ವಗಳ ಕ್ರಿಯೆಗಳನ್ನು ತಗ್ಗಿಸುವಂತ ಒಂದು ಪ್ರಾಪರ್ಟೀಸ್ ಪೊಟ್ಯಾಷಿಯಂ ಮೆಟಬೈಸಲ್ಫೈಟ್ ಅಲ್ಲಿ ಇದೆ. ಹಾಗೆ ಜಾಸ್ತಿ ಬಣ್ಣ ಒಳ್ಳೆ ಬಣ್ಣ ಇರುವಂತಹ ಹಣ್ಣುಗಳು ಈಗ ಗ್ರೇಪ್ಸ್ ಆಗಿರಲಿ ಟೊಮ್ಯಾಟೊ ಆಗಿರಲಿ ಈ ರೀತಿಯ ಹಣ್ಣುಗಳನ್ನು ಸಂಸ್ಕರಣೆ ಮಾಡುವಾಗ ನಾವು ಸೋಡಿಯಂ ಬೆಂಜೋಯಿಟ್ ಅನ್ನುವ ಒಂದು ರಕ್ಷಕ ವಸ್ತುವನ್ನು ಉಪಯೋಗ ಮಾಡ್ತೇವೆ. ಸಾಧಾರಣ ಈ 2 ರಕ್ಷಕ ವಸ್ತುಗಳು ಹಣ್ಣಿನ ಸಂಸ್ಕರಣೆಯಲ್ಲಿ ಉಪಯೋಗ ಮಾಡುವಂತದ್ದು. ಅದು ಹೆಚ್ಚಿನ ಅವರೀಗ ಗುಡಿ ಕೈಗಾರಿಕೆಯಾಗಿ ಮನೆಯಲ್ಲಿ ಉಪ್ಪಿನಕಾಯಿ ಎಲ್ಲ ತಯಾರು ಮಾಡ್ತಾರೆ, ಆದ್ರೆ ಅವರಿಗೆ ಈ ಪ್ರಮಾಣ ಈ ಸರಿಯಾದ ಪ್ರಮಾಣದಲ್ಲಿ ಈ ರಕ್ಷಕ ವಸ್ತುಗಳನ್ನು ಉಪಯೋಗ ಮಾಡುವುದಿಲ್ಲ. ಅದರ ಪ್ರಮಾಣ ನಿರ್ದಿತ ಪ್ರಮಾಣಕ್ಕಿಂತ ಜಾಸ್ತಿ ಇದ್ರೆ ಅದು ಬಹಳ ಹಾನಿಕರ, ಜೀವಕ್ಕೆ ಹಾನಿಕರ. ಹಾಗಾಗಿ ಇದನ್ನು ಬಳಸುವಾಗ ಈ ಕಲರ್ ಫುಡ್ ಕಲರ್ಸ್ ಮತ್ತೆ ಈ ಪ್ರಿಸರ್ವೇಟಿವ್ಸ್ ಬಳಸುವಾಗ ಅದರ ಪ್ರಮಾಣವನ್ನು ಅರಿತುಕೊಂಡು ನೀವು ಅದನ್ನ ಬಳಸಬೇಕು. ಹಣ್ಣುಗಳಲ್ಲಿ ಮತ್ತೆ ಬೇರೆ ಬೇರೆ ಅದರ ನೇಚರ್ ಬೇರೆ ಬೇರೆ ಇರ್ತದೆ. ಅದರಲ್ಲಿ ಕೆಲವು ಹಣ್ಣುಗಳಲ್ಲಿ ಕೆಲವು ಹುಳಿ ಇರ್ತದೆ, ಎಸಿಡಿಕ್. ಈಗ ಲಿಂಬೆ ಹಣ್ಣು, ಆರೆಂಜ್, ಮೂಸುಂಬಿ ಇವೆಲ್ಲ ಸ್ವಲ್ಪ ಎಸಿಡಿಕ್ ಫ್ರೂಟ್ಸ್, ಹುಳಿ ಇರುವ ವಸ್ತುಗಳು. ಆಮೇಲೆ ಸಿಹಿ ಇರುವಂತದ್ದು ಹಲಸಿನ ಹಣ್ಣು, ಮಾವಿನ ಹಣ್ಣು, ಇದರ ಒಂದು ನೇಚರ್ ಆ ಫ್ರೂಟ್ ಹಣ್ಣಿನ ಒಂದು ನೇಚರೇ ಬೇರೆ. ಅದು ರಸವಾಗಿ ಸಿಗುವುದಿಲ್ಲ, ಪಲ್ಪ್ ಆಗಿ ಸಿಗ್ತದೆ. ಯಾವುದು ನೀವು ಪೈನಾಪಲ್ ಅನ್ನು ಪೇಸ್ಟ್ ಮಾಡಿ ಅದರ ರಸ ಸಿಗುವುದಿಲ್ಲ, ಅದು ಪೇಸ್ಟ್ ಆಗಿ ಬರ್ತದೆ. ಮಾವಿನ ಹಣ್ಣು ಗ್ರೈಂಡರ್ ಅಲ್ಲಿ ಹಾಕಿದ್ರೆ ಅದು ಪೇಸ್ಟ್ ಆಗಿ ಬರುವಂತದ್ದು. ಈ ಹಲಸಿನ ಹಣ್ಣು ಕೂಡ ಪೇಸ್ಟ್. ಅದೇ ನೀವು ಲಿಂಬೆ ಹುಳಿ ಆರೆಂಜ್ ತೆಗೆಯುವಾಗ ಅದು ರಸದ ರೂಪದಲ್ಲಿ ಸಿಗ್ತದೆ. ಹಣ್ಣಿನಲ್ಲಿರುವ ತೇವಾಂಶ ನೀರಿನ ಅಂಶದಲ್ಲಿ ವ್ಯತ್ಯಾಸ ಇರ್ತದೆ. ಹುಳಿ ಇದ್ದ ಹಣ್ಣಿಗೆ ತುಂಬಾ ಹುಳಿ ಇದ್ದ ಹಣ್ಣಿಗೆ ಜಾಸ್ತಿ ಸಕ್ಕರೆಯ ಅಗತ್ಯ ಇದೆ ಪ್ರಿಸರ್ವೇಷನ್ ಅಲ್ಲಿ. ಅದನ್ನ ಒಂದು ಸ್ಕ್ವಾಶ್ ಆಗಿ ಉಪಯೋಗ ಮಾಡುವಾಗ ಅದನ್ನು ಯಾವ ಹೇಗೆ ವ್ಯತ್ಯಾಸ ಬರ್ತದೆ ಅಂದ್ರೆ, ಜಾಸ್ತಿ ಹುಳಿ ಇರುವ ಹಣ್ಣಿಗೆ ಜಾಸ್ತಿ ಸಕ್ಕರೆ ಹಾಕಬೇಕಾಗ್ತದೆ. ಜಾಸ್ತಿ ಸಕ್ಕರೆ ಇರುವಂತಹ ಹಣ್ಣಲ್ಲಿ ಸಿಟ್ರಿಕ್ ಆಸಿಡ್ ನ ಅಂಶ, ಈ ಹುಳಿಯ ಅಂಶವನ್ನು ಕಮ್ಮಿ ಉಪಯೋಗ ಮಾಡಬೇಕಾಗ್ತದೆ. ಆ ರೀತಿ ಸಿಟ್ರಿಕ್ ಆಸಿಡ್ ಈ ಸ್ಕ್ವಾಶ್ ಗಳಲ್ಲಿ ಉಪಯೋಗ ಮಾಡುವುದು ಯಾಕೆ ಅಂತ ಹೇಳಿದ್ರೆ, ಸ್ಕ್ವಾಶ್ ಮತ್ತೆ ಸಿರಪ್ ಮಾಡುವಾಗ ಯಾಕೆ ಸಿಟ್ರಿಕ್ ಆಸಿಡ್ ಹಾಕ್ತಾರೆ, ಅದೊಂದು ರಕ್ಷಕ ವಸ್ತು ಏನಲ್ಲ, ಸಕ್ಕರೆ ಗಟ್ಟಿಯಾಗದೆ ಇರುವ ಹಾಗೆ ಉಪಯೋಗ ಮಾಡುವಂತದ್ದು ಸಿಟ್ರಿಕ್ ಆಸಿಡ್. ಈ ಹಣ್ಣುಗಳು ಈಗ ಒಂದು ಉದಾಹರಣೆಗೆ 1 liter 1 kg ಪಲ್ಪ್ ಹಲಸಿನ ಹಣ್ಣಿನ ಪಲ್ಪ್ ತಕೊಂಡ್ರೆ ಅದಕ್ಕೆ 1 liter 300 ml ನೀರು ಮತ್ತೆ 1 kg 700 gram ನಷ್ಟು ಈ ಸಕ್ಕರೆ ಬೇಕಾಗ್ತದೆ. ಈ ಸಕ್ಕರೆಗೆ ಒಂದು ಸಾಧಾರಣ ಒಂದು 20-25 gram ಸಿಟ್ರಿಕ್ ಆಸಿಡ್. ಈ ಸಿಟ್ರಿಕ್ ಆಸಿಡ್ ಇಷ್ಟು ಪ್ರಮಾಣದಲ್ಲಿ ನಾವು ಸಕ್ಕರೆ ಉಪಯೋಗ ಮಾಡುವಾಗ ಅದು ಗಟ್ಟಿಯಾಗಬಾರ್ದು. ಆ ಕಾರಣದಿಂದ ನಾವು ಅದನ್ನು ಸಿಟ್ರಿಕ್ ಆಸಿಡ್ ಅನ್ನು ಉಪಯೋಗ ಮಾಡೋದು. ಆದರೆ ಲಿಂಬೆ ಹಣ್ಣಿನ ಸ್ಕ್ವಾಶ್, ಲಿಂಬೆ ಹಣ್ಣಿನ ಉತ್ಪನ್ನಗಳನ್ನು ಮಾಡುವಾಗ ಅದಕ್ಕೆ ಸಿಟ್ರಿಕ್ ಆ್ಯಸಿಡ್ನ ಅಗತ್ಯತೆ ಬೀಳೋದಿಲ್ಲ. ಅದರಲ್ಲಿ ನ್ಯಾಚುರಲ್ ಆಗಿ ಸಿಟ್ರಿಕ್ ಆ್ಯಸಿಡ್, ಧಾರಾಳ ಪ್ರಮಾಣದಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಅದಕ್ಕೆ ಮತ್ತೆ ಸಿಟ್ರಿಕ್ ಆ್ಯಸಿಡ್ ಹಾಕುವ ಅಗತ್ಯತೆ ಇಲ್ಲ. ಹಾಗೆ ಮೊದಲಿಗೆ ನಾನು ಹೇಳಿದ ಈ ಗೇರು ಹಣ್ಣಿನ ಒಂದು ಉತ್ಪನ್ನಗಳನ್ನ ನೀವು ಈ ರೀತಿ ಒಂದು ಜ್ಯೂಸ್ ರೀತಿಯಲ್ಲಿ ಅಥವಾ ಸ್ಕ್ವಾಶ್ ರೀತಿಯಲ್ಲಿ ಅಥವಾ ಸಿರಪ್ಪಿನ ಸಿರಪ್ ಅಂತ ಹೇಳಿದ್ರೆ ಸ್ಕ್ವಾಶ್ನ ರೀತಿಯೇ ತಯಾರಿಕೆ, ಆದ್ರೆ ಅದರಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಅಷ್ಟೇ. ಮತ್ತೆ ಅದರ ಪಲ್ಪ್ ಏನಿದೆ, ಹಣ್ಣಿನ ಪಲ್ಪ್, ಅದರಿಂದ ನಾವು ಚಟ್ನಿ CFT ಅರಿಗೆ ತಂತ್ರಜ್ಞಾನದ ಪ್ರಕಾರ ಅದರಿಂದ ಜ್ಯಾಮ್ ಮತ್ತೆ ಚಟ್ನಿಯನ್ನು ಕೂಡ ಮಾಡಬಹುದು. ಈ ಹಣ್ಣನ್ನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಟ್ಯಾನಿನ್ ಕಂಟೆಂಟ್ ತೆಗಿಲಿಕ್ಕೋಸ್ಕರ ಹಬೆಯಲ್ಲಿ ಉಪ್ಪು ನೀರಲ್ಲಿ 5% ಉಪ್ಪು ನೀರಲ್ಲಿ ಹಾಕಿ ದಿನೇ ಒಂದು 3 ದಿನ ನೀರು ಚೇಂಜ್ ಮಾಡಿ ಆಮೇಲೆ 3ನೇ ದಿನ ಆಗುವಾಗ ಚೆನ್ನಾಗಿ ತೊಳೆದು ಅದನ್ನ ಹಬೆಯಲ್ಲಿ ಸ್ವಲ್ಪ ಬೇಯಿಸಿದಾಗ ಅದರಲ್ಲಿರುವ ಆ ಒಗಚ್ಚು ಟ್ಯಾನಿನ್ ಕಂಟೆಂಟ್ ಕಂಪ್ಲೀಟ್ ಆಗಿ ತೆಗಿಬಹುದು. ಅದರ ನಂತರ ಅದನ್ನು ಈ ಜ್ಯಾಮ್ ತಯಾರಿಕೆಯಲ್ಲಿ ಅಥವಾ ಈ ಜೆಲ್ಲಿ ತಯಾರಿಕೆಯಲ್ಲಿ, ಕ್ಯಾಂಡಿ ತಯಾರಿಕೆಯಲ್ಲಿ, ಅದನ್ನ ಚಟ್ನಿ, ಹೀಗೆ ಹಲವಾರು ಉತ್ಪನ್ನಗಳನ್ನು ಈ ಪಲ್ಪಿಂದ ತಯಾರು ಮಾಡಬಹುದು. ಹಾಗಾಗಿ ಕ್ಯಾಶು ಆಪಲ್ ಸುತ್ತಮುತ್ತಲು ಇರುವವರು ಅದನ್ನು ಏನು ಒಂದು ಕೂಡ ಅದನ್ನು ಎಲ್ಲವೂ ಉಪಯೋಗ ಆಗುವಂತೆ ನೀವು ಇದು ಅದನ್ನು ಸಂಸ್ಕರಿಸುವುದು ತುಂಬಾ ಅಗತ್ಯ. ಇನ್ನೊಂದು ಪುನರ್ಪುಳಿ. ಪುನರ್ಪುಳಿ ಹೊರದೇಶಕ್ಕೆ ರಫ್ತು ಆಗ್ತಾ ಇದೆ. ಈ ಗೋವಾದಲ್ಲಿ ಮಹಾರಾಷ್ಟ್ರದ ಕೊಂಕಣ ಏರಿಯಾದಲ್ಲಿ ಹೋದ್ರೆ ಸಾಧಾರಣ ಎಲ್ಲಾ ಅಲ್ಲಿ ಬೆಳೆಯುವಂತಹ ಪುನರ್ಪುಳಿ ಎಲ್ಲ ಸಿಪ್ಪೆ ಇದು ಓಡು ಎಲ್ಲ ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಆಗ್ತದೆ. ಅವರಿಗೆ ಅವರು ಅದರ ಮೌಲ್ಯವನ್ನು ಕಂಡುಕೊಂಡಿದ್ದಾರೆ. ಆದ್ರೆ ನಾವು ಬೆಳೆಸಿದಂತಹ ಹಣ್ಣುಗಳು ನಮ್ಮಲ್ಲೇ ಇರುವಂತಹ ಸ್ಥಳೀಯವಾಗಿರುವಂತದ್ದು, ನಮಗೆ ಅದರ ಮೌಲ್ಯ ಗೊತ್ತಿಲ್ಲ. ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ ಹೈಡ್ರಾಕ್ಸಿ ಸಿಟ್ರಿಕ್ ಆಸಿಡ್ ಅನ್ನೋ ಒಂದು ಕಂಟೆಂಟ್ ಇದೆ ಯಾವ್ದ್ರಲ್ಲಿ, ಪುನರ್ಪುಳಿಯ ಸಿಪ್ಪೆ ಪುನರ್ಪುಳಿಯಲ್ಲಿ. ಆ ಹೈಡ್ರಾಕ್ಸಿ ಸಿಟ್ರಿಕ್ ಆಸಿಡ್ ಯಾವ ರೀತಿ ಉಪಯೋಗ ಆಗ್ತದೆ, ನಮ್ಮ ದೇಹದಲ್ಲಿ ಬೊಜ್ಜು ಜಾಸ್ತಿ ಇದ್ದಾಗ, ಬೊಜ್ಜು ಜಾಸ್ತಿ ಅಂದ್ರೆ ಅನಗತ್ಯವಾದಂತಹ ಬೊಜ್ಜನ್ನು ಕರಗಿಸುವಂತಹ ಶಕ್ತಿ ಈ ಹೈಡ್ರಾಕ್ಸಿ ಸಿಟ್ರಿಕ್ ಆಸಿಡ್ ಅಲ್ಲಿ ಇದೆ. ಹಾಗಾಗಿ ಅದನ್ನು ಉಪಯೋಗ ಮಾಡಿದ್ರೆ ಬೊಜ್ಜು ಕಡಿಮೆ ಮಾಡಬಹುದು. ಆದ್ರೆ ಸ್ಕ್ವಾಶ್ ರೀತಿಯಲ್ಲಿ ಸಕ್ಕರೆಯಲ್ಲಿ ಹಾಕಿದ ಸ್ಕ್ವಾಶ್ ಅಂತ ಹೇಳಿದ್ರೆ ಅದರಲ್ಲಿ ಸಕ್ಕರೆ ಉಪಯೋಗ ಮಾಡಬೇಕಾಗ್ತದೆ. ಕೆಲವರು ಕೇಳಬಹುದು ಆ ಜ್ಯೂಸ್ ಕುಡಿದ್ರೆ, ಅದರದ್ದು ಪುನರ್ಪುಳಿ ಜ್ಯೂಸ್ ಕುಡಿದ್ರೆ ತೂಕ ಕಡಿಮೆ ಆಗ್ತದ ಅಂತ. ಆ ರೀತಿಯಲ್ಲಿ ಉಪಯೋಗ ಮಾಡಬಾರ್ದು. ಒಣಗಿಸಿದ ಓಡು ಏನಿದೆ ಪುನರ್ಪುಳಿಯ ಓಡು, ಅದನ್ನು ರಾತ್ರಿ ನೀರಲ್ಲಿ ಹಾಕಿ ಬೆಳಗ್ಗೆ ಆ ನೀರನ್ನು ಕುಡಿಯುವಂತದ್ದು, ಅದು ಬಹಳ ಒಳ್ಳೇದು. ಡಯಾಬಿಟಿಸ್ ಇದ್ದವರು ಅದರ ಜ್ಯೂಸ್ ರೀತಿಯಲ್ಲಿ ಅದನ್ನು, ಅದರಲ್ಲಿ ಸಕ್ಕರೆ ಇರ್ತದೆ, ಅದನ್ನು ಉಪಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಅದನ್ನು ಉಪಯೋಗ ಮಾಡಬಹುದು, ಇದರ ನೀರನ್ನು ಉಪಯೋಗ ಮಾಡಬಹುದು, ಅಥವಾ ಸಾರಿನ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡಬಹುದು. ಏನೂ ಹಾಕದೆ, ಏನೂ ಒಂದು ಪ್ರಿಸರ್ವೇಟಿವ್ ಹಾಕದೆ, ರಕ್ಷಕ ವಸ್ತು ಹಾಕದೆ ಸಂಸ್ಕರಿಸಬಹುದಾದಂತಹ ಹಣ್ಣು ಪುನರ್ಪುಳಿ. ಅದರಲ್ಲಿರುವಷ್ಟು ಪೋಷಕಾಂಶಗಳು, ಅದು ನಿಮ್ಮ ಹೃದಯದ ಆರೋಗ್ಯಕ್ಕೆ ಬೇಕಾಗಿರುವಂತಹ ಎಲ್ಲ ಪೋಷಕ ಗುಣಗಳನ್ನು, ನ್ಯೂಟ್ರಸಿಟಿಕಲ್ ಪ್ರಾಪರ್ಟೀಸ್ ಅದರಲ್ಲಿ ಇದೆ ಪುನರ್ಪುಳಿಯಲ್ಲಿ. ಆದ್ರೆ ಹೆಚ್ಚಿನವರು ಸಾಧಾರಣ ನಾವು ಪುನರ್ಪುಳಿ ಯಾಕೆ ನಾವು ಕುಡಿತೇವೆ ಅಂತ ಹೇಳಿದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಪಿತ್ತ ಆದ್ರೆ ಅದು ಒಳ್ಳೆಯದು, ತಲೆ ತಿರುಗಿದಾಗೆ ಒಳ್ಳೆಯದು, ಇದಿಷ್ಟೇ ಎರಡು ಕಾರಣಗಳು ಗೊತ್ತಿರುತ್ತದೆ ಹೊರತು ಬೇರೆ ಅದರ ಗುಣಗಳು ತಿಳಿದಿರುವುದಿಲ್ಲ. ಇದು ಹಾರ್ಟ್ ಪೇಷಂಟ್ಗಳಿಗೆ ಬಹಳ ಒಳ್ಳೆಯದು, ಯಾಕಂದ್ರೆ ಅದು ಈ ಬ್ಲಡ್ ಕ್ಲಾಟ್ಸ್ ಏನಾದ್ರೂ ಇದ್ರೆ ಈ ರಕ್ತವನ್ನು ಶುದ್ಧಗೊಳಿಸ್ತದೆ. ಅದು ಪುನರ್ಪುಳಿ ರಕ್ತವನ್ನು ಶುದ್ಧಗೊಳಿಸಲಿಕ್ಕೆ ಬಹಳ ಒಳ್ಳೆಯ ಒಂದು ಹಣ್ಣು. ಅದನ್ನು ಜ್ಯೂಸಿನ ರೂಪದಲ್ಲಿ ಅಥವಾ ಸಾರಿನ ರೂಪದಲ್ಲಿ ಅದನ್ನು ಉಪಯೋಗ ಮಾಡಬಹುದು. ಹಾಗಾಗಿ ಈ ಕ್ಲಾಟಿಂಗ್ ಈ ಪ್ರಾಬ್ಲಮ್ ಅನ್ನು ಕೂಡ ಅದಕ್ಕೊಂದು ಅದನ್ನು ದಿನನಿತ್ಯ ಉಪಯೋಗ ಮಾಡಿದ್ರೆ ಅದನ್ನು ಕೂಡ ನಿವಾರಿಸಿಕೊಳ್ಬಹುದು. ಮತ್ತೆ ಇನ್ನೊಂದು ಧಾರೆಹುಳಿ. ಒಂದು ಇತ್ತೀಚೆಗೆ ನಾನೊಂದು ಪ್ಲಾಟ್ಗೆ ಹೋದಾಗ ಒಂದು ಮನೆಯಲ್ಲಿ ಧಾರೆಹುಳಿ ಧಾರಾಳ ಇತ್ತು, ಆದ್ರೆ ಒಂದು ಕಾರ್ಪೆಟಿನ ರೀತಿಯಲ್ಲಿ ಬಿದ್ದುಕೊಂಡು ಅದನ್ನ ಉಪಯೋಗ ಮಾಡ್ತಾ ಇರಲಿಲ್ಲ. ಅದೇ ಸ್ವಲ್ಪ ವರ್ಷದ ಹಿಂದೆ ಒಂದು ಪ್ಲಾಟ್ಗೆ ಹೋದಾಗ ಅಲ್ಲಿ ಧಾರೆಹುಳಿಯ ಎಣ್ಣೆ ಮಾಡಿದ್ರು. ಯಾರಿಗೋ ನಮ್ಮ ಮಂಗಳೂರಲ್ಲಿ ಒಂದು ಪೇಟೆಯಲ್ಲಿರುವ ಒಂದು ಒಂದು ಪೇಷಂಟಿಗೆ ಕೈ ಮೇಲೆ ಎತ್ತಲಿಕ್ಕೆ ಆಗ್ತಾ ಇರಲಿಲ್ಲ, ಅವರಿಗೆ ಆ ಎಣ್ಣೆಯನ್ನು ಕೊಟ್ಟಿದ್ದೆ. ನಂತರ ಈ ರೀತಿ ಹಾಳಾಗುವುದನ್ನು ನೋಡಿದಾಗ ನನಗೆ ಅನಿಸ್ತು, ಸ್ವಲ್ಪ ಪ್ರಯತ್ನ ಪಟ್ಟರೆ ಅದನ್ನು ತಿಳ್ಕೊಳ್ಬಹುದು, ಹೇಗೆ ಅದನ್ನು ಮಾಡಿದ್ದಾರೆ, ಅದನ್ನು ಉಪಯೋಗಕ್ಕೆ ತರಬಹುದು, ಯಾಕಂದ್ರೆ ಅದಷ್ಟು ಇಫೆಕ್ಟಿವ್ ಆಗಿತ್ತು. ಧಾರೆಹುಳಿ ಹಳ್ಳಿಗಳಲ್ಲಿ ಹೋದಾಗ ಅದರ ವಿಷಯ ತುಂಬಾ ಅವರಿಗೆ ತಿಳಿದಿತ್ತು. ಅದು ಈ ಜಾಂಡಿಸ್ ಮತ್ತೆ ಮೈಯಲ್ಲಿ ಮೀಸಲ್ಸ್ ಬಿದ್ದವರಿಗೆ ಅದರ ರಸವನ್ನು, ಹಣ್ಣಿನ ರಸವನ್ನು ಕೊಡ್ತಾ ಇದ್ರಂತೆ ಮೊದಲು. ಅದರಲ್ಲಿ ಹೈ ಪರ್ಸೆಂಟೇಜ್ ವಿಟಮಿನ್ ಸಿ ಇದೆ, ವಿಟಮಿನ್ ಸಿ ಕಂಟೆಂಟ್ ಅದರಲ್ಲಿ. ಹಾಗಾಗಿ ರೋಗ ನಿರೋಧಕ ಶಕ್ತಿ ಉಳ್ಳ ಗುಣ ಅದರಲ್ಲಿ ಇದೆ. ವಿಟಮಿನ್ ಸಿ ಇಮ್ಯುನಿಟಿ ಕೊಡುವಂತದ್ದು, ರೋಗ ನಿರೋಧಕ ಶಕ್ತಿಯುಳ್ಳ ಗುಣಗಳು ಆ ಕ್ಯಾರಂಬೋಲಾ ಪುನಃ ಇದ್ರ ಧಾರೆ ಹುಳಿಯಲ್ಲಿ ಇದೆ. ಅದನ್ನು ಹೇಗೆ ಎಣ್ಣೆ ಮಾಡ್ತಾ ಇದ್ರಂದ್ರೆ, ಅವರು ಆ ತೆಂಗಿನೆಣ್ಣೆಯಲ್ಲಿ ಈ ಹಣ್ಣಿನ ಒಂದು ಪಲ್ಪನ್ನು ಕಾಯಿಸಿ ಅದಕ್ಕೆ ಕಾಳು ಜೀರಿಗೆ ಮತ್ತೆ ಪಚ್ಚ ಕರ್ಪೂರ ಹಾಕಿ ಕುದಿಸಿ ಉಪಯೋಗ ಮಾಡುವಂತದ್ದು. ಅದು ಯಾವ ರೀತಿಯ ನೋವಿಗೂ ರಾಮಬಾಣ. ಹಾಗಾಗಿ ನಾನೇನ್ ಮಾಡಿದೆ, ಈ ಹಳೆಯ ಪದ್ಧತಿ ಒಂದು ಒಂದು ಸಣ್ಣ ಮಹಿಳಾ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ಅದನ್ನು ಹೇಳಿಕೊಟ್ಟೆ, ನಮ್ಮ ಲ್ಯಾಬಲ್ಲೇ ಮಾಡಿ ಅದನ್ನು ಹೇಳಿಕೊಟ್ಟೆ. ಈಗ ಅವರ ತೋಟದಲ್ಲಿರುವ ಧಾರೆಹುಳಿ ಸಾಕಾಗುವುದಿಲ್ಲ, ಪುತ್ತೂರು ಸುಳ್ಯದ ಕಡೆಯಲ್ಲಿ ಇರುವ ಧಾರೆಹುಳಿಯನ್ನೆಲ್ಲ ತಕೊಂಡು ಬಂದು ಇಲ್ಲಿ ದೊಡ್ಡ ಹುರುಳಿಯಲ್ಲಿ ಅವರು ಅದನ್ನು ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಫಿಸಿಯೋಥೆರಪಿಯವರು ಬಂದು ಅದನ್ನು ತಕೊಂಡು ಹೋಗ್ತಾ ಇದ್ದಾರೆ. ಅಷ್ಟು ಒಂದು ಮದ್ದಿನ ಈ ಒಂದು ಉದಾಹರಣೆ ನಾನು ಯಾಕೆ ಹೇಳಿದೆ ಅಂದ್ರೆ, ನಮ್ಮಲ್ಲೇ ಹಲವಾರು ರೀತಿಯ ಹಣ್ಣುಗಳಿದೆ ನಮ್ಮ ಕಾಡಲ್ಲಿ, ನಮ್ಮ ಹಿತ್ತಲಲ್ಲಿ, ನಮ್ಮ ತೋಟದಲ್ಲಿ ಧಾರಾಳ ಬೇರೆ ಬೇರೆ ರೀತಿ. ಆದರೆ ಅದರ ಸಮರ್ಪಕವಾದ ಅದರ ಉಪಯೋಗ, ಅದರ ಯಾವ ರೀತಿಯಲ್ಲಿ ಎಫೆಕ್ಟಿವ್ ಆಗಿ ಯೂಸ್ ಮಾಡಬೇಕಂತ ನಮಗೆ ತಿಳಿದಿಲ್ಲ. ಮತ್ತೆ ಅದನ್ನು ಯಾವ ರೀತಿ ಮಾರ್ಕೆಟ್ ಮಾಡಬೇಕು ಅನ್ನೋದು ಮುಖ್ಯ. ಈಗ ನಾವು ಹೆಚ್ಚು ಈ ಟ್ರೆಡಿಷನಲ್ ನಾಲೆಜ್ಗೆ ನಾವು ಒತ್ತು ಕೊಡ್ತಾ ಇದ್ದೇವೆ. ಈ ಹೊಸತ್ತು ಟೆಕ್ನಾಲಜಿ ನಾವು ಉಪಯೋಗ ಮಾಡಬೇಕು, ಎಲ್ಲಿ ಅದು ನಮ್ಮ ಆರೋಗ್ಯಕ್ಕೆ ಹಾನಿಕರ ಅಲ್ಲ ಅಲ್ಲಿಯವರೆಗೆ ನಮ್ಮ ಹೊಸ ತಂತ್ರಜ್ಞಾನಗಳನ್ನು ಉಪಯೋಗ ಮಾಡಬಹುದು. ಆದರೆ ಅದು ಯಾವಾಗ ನಮ್ಮ ಹಣ್ಣುಗಳ ಒಂದು ಇದಕ್ಕೆ ಹಣ್ಣಿನಲ್ಲಿರುವ ಈ ಮೆಡಿಸಿನಲ್ ಔಷಧೀಯ ಗುಣಗಳ ಮೇಲೆ ಪೆಟ್ಟು ಬೀಳ್ತದೋ ಮತ್ತೆ ನಮ್ಮ ಆರೋಗ್ಯಕ್ಕೆ ಹಾನಿಕರ ಆಗ ಆ ತಂತ್ರಜ್ಞಾನಗಳನ್ನು ಬಳಸಬಾರ್ದಂತಲೂ ನಾನು ಹೇಳುವುದು ಅದೇ. ಆದಷ್ಟು ಈ ಹಿಂದಿನ ಸರಳ ವಿಧಾನಗಳನ್ನು, ಅದು ಕೂಡ ಅದರಲ್ಲೂ ಕೂಡ ವೈಜ್ಞಾನಿಕತೆ ಇರ್ತದೆ, ಅದನ್ನು ನಾವು ಬಳಸಿಕೊಂಡು ಮುಂದೆ ಇದು ಮಾಡಬೇಕು. ಈಗ ತಯಾರಿಸಿದಂತಹ ಎಣ್ಣೆಯನ್ನು ಸ್ವ ಉದ್ಯೋಗವಾಗಿ ನೀವು ಅದನ್ನು ಮುಂದೆ ತಕೊಂಡು ಹೋಗ್ಬೋದು. ಆ ಹಿಂದಿನ ಕೆಲವು ಟೆಕ್ನಿಕ್ಸ್ ಅನ್ನು ನಾವು ಹೊರಗೆ ಉಳಿಸಿಕೊಂಡು ಅದನ್ನು ತಕೊಂಡು ಹೋಗುವುದು ಕೂಡ ಈಗಿನ ಅಗತ್ಯತೆ. ಈ ನಿಮ್ಮ ಮಹಿಳಾ ಸ್ವಸಹಾಯ ಸಂಘಗಳ ಮೂಲಕ ಇದೊಂದು ಉದಾಹರಣೆ ಕೊಟ್ಟಿದ್ದು. ಹಾಗೆ ಕ್ಯಾರಂಬೋಲಾ ಅಂತ ಹೇಳಿದ್ರೆ ಈ ಪುನಃ ಧಾರೆ ಹುಳಿಯಲ್ಲಿ ಈ CFT ಅರೆಯ ತಂತ್ರಜ್ಞಾನದ ಪ್ರಕಾರ ಅದರಲ್ಲೂ ಕೂಡ ಕ್ವಾಶ್ ಹಾಗೂ ಜೆಲ್ಲಿಯನ್ನು ತಯಾರು ಮಾಡಬಹುದು. ಜೆಲ್ಲಿ ಮತ್ತೆ ಜ್ಯಾಮ್ಗೆ ವ್ಯತ್ಯಾಸ ಏನಂತ ಹೇಳಿದ್ರೆ, ಜ್ಯಾಮ್ ಈ ಹಣ್ಣಿನ ಇಡೀ ತಿರುಳನ್ನೇ ಉಪಯೋಗ, ಸಿಪ್ಪೆ ತೆಗೆದ ನಂತರ, ಬೀಜ ತೆಗೆದ ನಂತರ ಮತ್ತೆ ಕೂಂಜಿ ಏನಿದೆ ಅದನ್ನು ಯಾವ್ದು ಅದು ಬೇಡದ ವಸ್ತು ಏನಿದೆ ತಿನ್ನಲು ಆಗದಂತಹ ವಸ್ತುವನ್ನು ತೆಗೆದ ನಂತರ ಉಳಿದ ಆ ತಿರುಳನ್ನು ಇಡಿಯಾಗಿ ಉಪಯೋಗ ಮಾಡಿ ಅದಕ್ಕೆ ಅದನ್ನು ಪೇಸ್ಟ್ ಮಾಡಿ ಅದಕ್ಕೆ ಸಕ್ಕರೆ ಹಾಕಿ ತಯಾರಿ ಮಾಡುವಂತದ್ದು ಜ್ಯಾಮ್. ಜೆಲ್ಲಿ ಹಣ್ಣಿನ ರಸದಿಂದ ಮಾಡುವಂತದ್ದು, ಅದರಲ್ಲಿ ಅದು ನಾರಿನ ಅಂಶ ಇರುವುದಿಲ್ಲ. ಆದ್ರೆ ನಾನು ಈಗ ಒಂದು ದಿವಸಕ್ಕೆ ನಮ್ಮ RDA ಶಿಫಾರಸಿನ ಮೂಲಕ ಪ್ರತಿ ದಿವಸ ಒಬ್ಬ ಮನುಷ್ಯನಿಗೆ ಆರೋಗ್ಯವಾಗಿ ಇರಬೇಕಂದ್ರೆ ಈ ಧಾನ್ಯಗಳಿಂದ ನಮಗೆ ಸಿಗುವಂತದ್ದು ಶಕ್ತಿಯ ಮೂಲ. ಧಾನ್ಯದ ಇದು ದ್ವಿದಳ ಧಾನ್ಯದಿಂದ ಸಿಗುವಂತದ್ದು ಪ್ರೋಟೀನ್, ಹಣ್ಣು ಮತ್ತೆ ತರಕಾರಿಗಳಿಂದ ನಮಗೆ ಸಿಗುವಂತದ್ದು ವಿಟಮಿನ್ಸ್, ಈ ಜೀವಸತ್ವಗಳು ಮತ್ತೆ ಖನಿಜಾಂಶಗಳು. ಜೀವಸತ್ವಗಳು ಖನಿಜಾಂಶಗಳು ನಮಗೆ ಇಮ್ಯುನಿಟಿ ಕೊಡುವಂಥದ್ದು, ರಕ್ಷಕ ಮೂಲವಾಗಿ ಆಹಾರ ಮೂಲವಾಗಿ ನಮಗೆ ಉಪಯೋಗ ಆಗುವಂಥದ್ದು ಹಣ್ಣು ಮತ್ತೆ ತರಕಾರಿಗಳು. ಬರೀ ನೀವು ಅನ್ನವನ್ನು ಅಥವಾ ಬೇಳೆಯನ್ನು ಮಾತ್ರ ಉಪಯೋಗ ಮಾಡಿದರೆ ಸಾಲದು. ಹಣ್ಣುಗಳು ನಿಮಗೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂತ ಮೂಲಗಳು. ಹಾಗಾಗಿ ಈ ಹಣ್ಣುಗಳ ಉಪಯೋಗ, ಸಮರ್ಪಕವಾದಂತಹ ಉಪಯೋಗ ಬಹಳ ಮುಖ್ಯ. ಅದನ್ನು ಎಷ್ಟು ನಿಮ್ಮ ಹಿತ್ತಲಲ್ಲಿ ಎಷ್ಟು ಯಾವ ರೀತಿಯಲ್ಲಿ ಅದನ್ನು ಬೆಸ್ಟ್ ಆಗಿ ಉಪಯೋಗ ಮಾಡಬಹುದು ಅದನ್ನು ನೀವು ಕಂಡುಕೊಳ್ಬೇಕು. ಇನ್ನೊಂದು ನಾನು ನಿಮಗೆ ಕುತೂಹಲವಾಗುವ ನಿಮಗೆ ಸ್ವಲ್ಪ ಇಂಟ್ರೆಸ್ಟ್ ಆಗುವಂತ ಕೆಲವು ವಿಷಯಗಳನ್ನು ಹೆಕ್ಕಿ ತೆಗಿತಾ ಇದ್ದೇನೆ ಅಷ್ಟೇ. ಯಾಕಂದ್ರೆ ಈ ಸಂಸ್ಕರಣೆ ಅಂತ ಹೇಳಿದ್ರೆ ನಿಮಗೆ ಉಪಯೋಗ ಆಗದ ವಸ್ತುಗಳನ್ನು ಈಗ ಹೇಳಿ ಪ್ರಯೋಜನ ಇಲ್ಲ. ಇನ್ನೊಂದು ಬಾಳೆಹಣ್ಣಿನ ವರ್ಮಿಸಿಲಿ, ಇದು ನನಗೆ ತುಂಬಾ ವಿಶೇಷ ಅನ್ನಿಸ್ತು. ಯಾಕಂದ್ರೆ ಸಾಧಾರಣ ನಾವು ಸೇಮಿಗೆ ಮಾಡುವಾಗ ಒಂದು ಎರಡು ದಿವಸ ಬೇಕಾಗ್ತದೆ ಈ ಕುಸುಬಲಕ್ಕಿಯನ್ನು ನೀರಲ್ಲಿ ಹಾಕಿ ಮತ್ತೆ ಮರುದಿನ ಅದನ್ನ ಕಡ್ದು ಮತ್ತೆ ಅದನ್ನು ಹಬೆಯಲ್ಲಿ ಬೇಯಿಸಿ ಸುಮಾರು ಎರಡು ಮೂರು ಜನರದ ಸಹಾಯ ಬೇಕು ಅದನ್ನು ಆ ಸೇಮಿಗೆ ಮಣೆಯಲ್ಲಿ ಒತ್ತಲಿಕ್ಕೆ. ಅಷ್ಟು ಉದ್ದ ಪ್ರೋಸೆಸ್ ಅದು. ಅದೇ ನಾನೊಂದು ಹಳ್ಳಿಯಲ್ಲಿ ಹೋಗುವಾಗ ಒಂದು ಮನೆಯಲ್ಲಿ ನೋಡಿದ್ದು. ಬಾಳೆಕಾಯಿಯ ಸೇಮಿಗೆ, ಅದರಲ್ಲಿ ಏನು ಮಾಡಲಿಲ್ಲ, ಮೂರೇ ನಿಮಿಷದಲ್ಲಿ. ಅದು ನನಗೆ ಬಹಳ ವಿಶೇಷ ಅನ್ನಿಸ್ತು. ಬಾಳೆಕಾಯಿ ಅದು ಬಲಿತ ಬಾಳೆಯ ಕಾಯಿ, ಬಲಿತದ್ದು ಹಣ್ಣಾಗಲಿಕ್ಕೆ ಸ್ವಲ್ಪ ದಿವಸ ಇರುವಂಥದ್ದು ಬಲಿತ ಬಾಳೆಕಾಯಿ. ಅದು ಕದಳಿ ಬಹಳ ಒಳ್ಳೆಯದು, ನೀವು ಮೊದಲಿಗೆ ಪ್ರಯತ್ನ ಮಾಡುವವರು ಅದರಿಂದ ಶುರು ಮಾಡ್ಬೋದು. ಅದನ್ನು ಒಂದು ಮೂರೇ ನಿಮಿಷ ಹಬೆಯಲ್ಲಿ ಬೇಯಿಸೋದು, ಆವಾಗ ಏನಾಗ್ತದೆ ಅದರ ಸಿಪ್ಪೆ ಓಡಿ ಹೀಗೆ ಓಪನ್ ಆಗ್ತದೆ. ಅದನ್ನು ಕೂಡಲೇ ಬಿಸಿಯಾಗಿಯೇ ನಿಮ್ಮ ಸೇಮಿಗೆ ಒತ್ತುವ ಮಣೆಯಲ್ಲಿ ಒತ್ತಬೇಕು. ಈಗ ನಿಮಗೆ ಅದು ಎಷ್ಟು ಒಂದು ವಿಶೇಷ ಅಂತ ಹೇಳಿದ್ರೆ, ನಾನು ಅದನ್ನು ಯಾವ ರೀತಿ ಅದನ್ನು ಪ್ರಮೋಟ್ ಮಾಡಿದೆ ಅಂತ ಹೇಳಿದೆ, ಹೆಲ್ದಿ ಬ್ರೇಕ್ಫಾಸ್ಟ್ ಫುಡ್. ಈ ಅಂಗನವಾಡಿಗಳಲ್ಲಿ, ಶಾಲೆಗಳಲ್ಲಿ ತಾಯಂದಿರಿಗೆ ಅದರ ಪ್ರಾಮುಖ್ಯತೆಯನ್ನು ಹೇಳಿದ್ದು. ಯಾಕಂದ್ರೆ ಅದು ಅಲ್ಲೇ ಅದನ್ನು ಪ್ರಚಾರ ಮಾಡಬೇಕಷ್ಟೇ. ಯಾಕಂದ್ರೆ ಎಲ್ಲಾ ತಾಯಂದಿರಿಗೆ ಮಕ್ಕಳಿಗೆ ಯಾವುದು ಬ್ರೆಡ್ ಬಿಸ್ಕೆಟ್ ರಸ್ಕ್ ಅನ್ನು ಕೊಟ್ಟು ಬಾಕ್ಸ್ ಅಲ್ಲಿ ಹಾಕಿ ಕಳಿಸ್ತಾರೆ. ಯಾವ ರೀತಿ ಒಳ್ಳೆ ಆಹಾರ ಅಂತ ಹೇಳಿದ್ರೆ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿರಬೇಕಲ್ಲ. ಈಗ ಬಾಳೆಹಣ್ಣಿನ ಪ್ರಾಮುಖ್ಯತೆ ನಿಮಗೆ ಗೊತ್ತೇ ಇದೆ, ಅದರಲ್ಲಿ ಹೈ ಕಾರ್ಬೋಹೈಡ್ರೇಟ್ ಇದೆ, ಶಕ್ತಿ ಅಂಶ ಇದೆ, ಕ್ಯಾಲ್ಶಿಯಂ ಇದೆ, ನಾರಿನಂಶ ಇದೆ. ನಾರಂದ್ರೆ ಸಾಲ್ಯುಬಲ್ ಫೈಬರ್ ಅನ್ನುವಂಥದ್ದು ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ವಸ್ತು. ಹಾಗಾಗಿ ಈ ಬಾಳೆಹಣ್ಣು ಇಲ್ಲಿ ಏನು ಕಲಬೆರಕೆ ಇಲ್ಲ, ಅದನ್ನು ಒತ್ತುವಾಗ ಸ್ವಲ್ಪ ಪುಡಿ ಉಪ್ಪು ಹಾಕಿ ಒತ್ತುದಷ್ಟೇ, ಒಂದು ಐದೇ ನಿಮಿಷದಲ್ಲಿ ನಿಮಗೆ. ಈಗ ಮೌಲ್ಯವರ್ಧನೆ ಅಂತ ಹೇಳಿದ್ರೆ ಇದರಲ್ಲಿ ಈಗ ಏನು ಧೈರ್ಯದಲ್ಲಿ ನೀವು ಅದನ್ನು ಉಪಯೋಗ ಮಾಡಬಹುದು, ಏನೋ ಒಂದು ರಕ್ಷಕ ವಸ್ತು ಉಪಯೋಗ ಮಾಡದೆ ಮಾಡಿದಂತಹ ವಸ್ತು. ಇದು ಇದು ಒಂದು ನಿಮ್ಮಲ್ಲಿಯೇ ಈಗ ಕೆಲವು ಸಲ ಎರಡು ಮೂರು ಗೊನೆಗಳು ಒಮ್ಮೆಲೆ ಇದು ನಿಮಗೆ ಅದರಲ್ಲಿ ಮಾರ್ಲಿಕ್ಕೆ ಆಗುದಿಲ್ಲ ಅಂತ ಆಗುವಾಗ ನೀವು ಅದನ್ನು ನಿಮ್ಮ ಉಪಯೋಗಕ್ಕೆ ಉಪಯೋಗ ಮಾಡ್ಕೊಳ್ಬಹುದು, ಈ ರೀತಿಯಾಗಿ ಉಪಯೋಗ ಮಾಡ್ಕೊಳ್ಬಹುದು. ಮತ್ತೆ ಅದನ್ನು ಒಣಗಿಸಿಯೂ ಕೂಡ ಇಟ್ಕೊಳ್ಬಹುದು. ಒಣಗಿಸಿ ಇಟ್ಕೊಂಡು ನಂತರ ಅದನ್ನು ಮತ್ತೆ ನಿಮ್ಮ ಇದರಲ್ಲಿ ಉಸುಲಿಯ ಏನಾದರೂ ಪಾಯಸ ಏನಾದರೂ ಕೀರ ಆ ರೀತಿಯಲ್ಲಿ ನಂತರವೂ ಅದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇದೊಂದು. ಇದಲ್ಲದೆ ಬಾಳೆಕಾಯಿಯಲ್ಲಿ ಚಿಪ್ಸ್, ಅದು ನಿಮಗೆ ಗೊತ್ತಿದ್ದದ್ದೇ, ಅದನ್ನು ಚಿಪ್ಸ್ ಆಗಿ ಉಪಯೋಗ ಮಾಡಬಹುದು. ಬಾಳೆಹಣ್ಣಿನ ಸ್ಕ್ವಾಶ್ ಕೂಡ ತಯಾರು ಮಾಡಲಿಕ್ಕೆ ಆಗ್ತದೆ. ಅದರಿಂದಲೂ ಕೂಡ ಸ್ಕ್ವಾಶ್ ಮಾಡುವ ತಂತ್ರಜ್ಞಾನ ಇದೆ. ಇದಲ್ಲದೆ ಬಾಳೆಹಣ್ಣಲ್ಲಿ ಪೆಕ್ಟಿನ್ ಅಂಶ ಜಾಸ್ತಿ ಇದೆ. ಯಾವುದೇ ಜ್ಯಾಮ್ ತಯಾರಿ ಮಾಡಬೇಕಾದ್ರೆ ನಮಗೆ ಪೆಕ್ಟಿನ್ ಅನ್ನುವ ಅಂಶ ಬೇಕು. ಯಾಕಂದ್ರೆ ನೀವೊಂದು ಹಲ್ವ ತಿನ್ನುವಾಗ ಅದನ್ನು ಜಗಿಯುವಾಗ ಅದು ರಬ್ಬರ್ ರೀತಿಯಲ್ಲಿ ಉದ್ದಕ್ಕೆ ಬರ್ತದೆ, ಅದೇ ನೀವು ಜ್ಯಾಮಿಗೆ ಒಂದು ಸ್ಪೂನ್ ಹಾಕುವಾಗ ಅದು ಹೀಗೆ ಚೆನ್ನಾಗಿ ಕಟ್ಟಾಗಿ ಬರ್ತದೆ. ಅವಾಗ ಅದರಲ್ಲಿ ಪೆಕ್ಟಿನ್ ಅನ್ನುವ ಅಂಶ ಅದಕ್ಕೆ ಅಗತ್ಯ. ಕೆಲವು ಹಣ್ಣುಗಳಲ್ಲಿ ಪೆಕ್ಟಿನ್ ನ್ಯಾಚುರಲ್ ಆಗಿ ಇರ್ತದೆ. ಯಾವುದ್ರಲ್ಲೆಲ್ಲ ಪೇರಳೆ ಹಣ್ಣು ಮತ್ತೆ ಬಾಳೆಹಣ್ಣು, ಬಾಳೆಹಣ್ಣಲ್ಲಿ ಮುಖ್ಯವಾಗಿ ಪಪ್ಪಾಯ, ಈ ಹಣ್ಣುಗಳಲ್ಲಿ ಪೆಕ್ಟಿನ್ ಅಂಶ ನ್ಯಾಚುರಲ್ ಆಗಿ ಇರ್ತದೆ. ಆಗ ನೀವು ಏನ್ ಮಾಡ್ಬೇಕು, ಪೈನಾಪಲ್ ಜ್ಯಾಮ್ ಮಾಡೋದಾದ್ರೆ ಪೈನಾಪಲ್ ಅಲ್ಲಿ ಪೆಕ್ಟಿನ್ ಇಲ್ಲ, ಪೈನಾಪಲ್ ಜ್ಯಾಮ್ ಮಾಡುವಾಗ ಸ್ವಲ್ಪ ಬಾಳೆಹಣ್ಣು ಅದಕ್ಕೆ ಮಿಕ್ಸ್ ಮಾಡಿದ್ರೆ ಆಯ್ತು. ಆಗ ಕೃತಕವಾಗಿ ಪೆಕ್ಟಿನ್ ಹಾಕುವ ಅಗತ್ಯತೆ ಇಲ್ಲ. ಸಿಟ್ರಿಕ್ ಆಸಿಡ್ ನ ಬದಲಾಗಿ ನೀವು ಜ್ಯೂಸ್ ಮಾಡುವಾಗಲಾದ್ರೂ ಅಥವಾ ಜ್ಯಾಮ್ ಮಾಡುವಾಗ ಎಲ್ಲೆಲ್ಲಿ ಸಿಟ್ರಿಕ್ ಆಸಿಡ್ ಇದೆ ಅದ ಸಿಟ್ರಿಕ್ ಆಸಿಡ್ ಬಳಸುವ ಅಗತ್ಯವೂ ಇಲ್ಲ. ನೀವು ಅದರ ಬದಲಾಗಿ ಲಿಂಬೆ ಹುಳಿಯ ರಸವನ್ನು ಉಪಯೋಗ ಮಾಡಬಹುದು. ಆಗ ಕಂಪ್ಲೀಟ್ ರಾಸಾಯನಿಕ ಪದಾರ್ಥಗಳಿಲ್ಲದೆ ನೀವು ಹಣ್ಣುಗಳನ್ನು ಸಂಸ್ಕರಿಸಲಿಕ್ಕೆ ಸಾಧ್ಯತೆ ಉಂಟು. ಈಗ ಶುಗರ್ ಕೂಡ ಒಂದು ಯಾವುದು, ಈಗ ವೈಟ್ ಪಾಯ್ಸನ್ ಲಿಸ್ಟ್ ಅಲ್ಲಿ ಶುಗರ್ ಕೂಡ ಬಂತು. ಈಗ ಯಾವುದನ್ನು ಚರ್ಚೆ ಮಾಡುವ ಹಾಗಿಲ್ಲ. ಈಗ ನೋಡಿದ್ರೆ ತಾಜಾ ಹಣ್ಣುಗಳನ್ನು ಉಪಯೋಗ ಮಾಡಿದ್ರೆ ಮೊದಲಿಗೆ ಹೇಳೋದು ತಾಜಾ ಹಣ್ಣುಗಳನ್ನು ಇದ್ದ ಹಾಗೆ ಉಪಯೋಗ ಮಾಡಿ ಅಂತ. ಚೆನ್ನಾಗಿ ತೊಳೆದು ಆದಷ್ಟು ತಾಜಾ ಹಣ್ಣುಗಳನ್ನೇ ಉಪಯೋಗ ಮಾಡಿ. ನೆಕ್ಸ್ಟ್ ಲೆವೆಲ್ಗೆ ಸಂಸ್ಕರಿಸಲಿಕ್ಕೆ ಅದು ಸಾಕಷ್ಟು ಧಾರಾಳ ಇದೆ, ಸಂಸ್ಕರಿಸಬೇಕು ಮತ್ತೆ ಬೇರೆ ಉಪಾಯ ಇಲ್ಲ ಅಂತ ಆಗುವಾಗ ಆದಷ್ಟು ಇವುಗಳನ್ನು ಬದಿಗಿಟ್ಟು, ಯಾವುದು ಸಕ್ಕರೆ, ಸಿಟ್ರಿಕ್ ಆಸಿಡ್, ಕಲರ್, ಇವುಗಳನ್ನೆಲ್ಲ ಬದಿಗಿಟ್ಟು ಕೂಡ ಮಾಡುವ ಆಪ್ಷನ್ಸ್ ಇದೆ. ಈ ರೀತಿ ಸಿಟ್ರಿಕ್ ಆಸಿಡ್ನ ಬದಲು ಲಿಂಬೆ ಹುಳಿಯ ರಸ, ಕಲರ್ ಮನೆಯ ಉಪಯೋಗಕ್ಕಾದ್ರೆ ಕಲರಿನ ಅಗತ್ಯ ಬೀಳುದಿಲ್ಲ. ಈಗ ಮಾರುಕಟ್ಟೆಯಲ್ಲಿ ನಿಮ್ಗೆ ಅವರು ಹೇಳಿದ್ರೆ ಸಾವಯವ ಗ್ರಾಹಕ ಬಳಗ ಅವರಲ್ಲಿ ನೀವು ಯಾರು ಕಲರ್ ಇರುವಂತಹ ಪದಾರ್ಥಗಳಾಗ್ಲಿ ಈ ರೀತಿ ಕೃತಕ ವಸ್ತುಗಳನ್ನು ಸೇರಿಸಿದ್ದು ಯಾರಿಗೂ ಈಗ ಬೇಡ. ಎಲ್ರಿಗೂ ನ್ಯಾಚುರಲ್ ಪ್ರಾಡಕ್ಟ್ ಅಲ್ಲೇ ಇದು ಆಸಕ್ತಿ ಈಗ ಜಾಸ್ತಿ. ಈ ರೀತಿ ಇನ್ನೊಂದು ನೆಲ್ಲಿಕಾಯಿ. ಈಗ ನಾವು ಸಾಧಾರಣ ಒಂದೊಂದು ಬೇರೆ ಬೇರೆ ವಿಷಯಗಳನ್ನು ನಾನು ಮುಟ್ತಾ ಇದ್ದೇನೆ. ಯಾಕಂದ್ರೆ ನಿಮ್ಗೆ ಈಗ ನಾಳೆ ಹೋಗಿ ಅದು ಉಪಯೋಗ ಆಗ್ಬೇಕು ಅನ್ನುವಂಥದ್ದು. ನೆಲ್ಲಿಕಾಯಿ ಈಗ ನಾವು ಸಾಧಾರಣ ಪೇಷಂಟ್ ಗಳನ್ನು ನೋಡ್ಲಿಕ್ಕೆ ಹೋಗುವಾಗ ಕೈಯಲ್ಲಿ ಸೇಬು ಹಣ್ಣು ತಗೊಂಡು ಹೋಗ್ತೇವೆ, ಆಪಲ್ ತಗೊಂಡು ಹೋಗ್ತೇವೆ. ಯಾಕೆ? ಆಪಲ್ ಅಲ್ಲಿ ಏನಿದೆ, ಒಂದು ನೆಲ್ಲಿಕಾಯಿಯಲ್ಲಿ ಇರುವಂತ ವಿಟಮಿನ್ ಸಿ 6 kg ಆಪಲ್ ಗೆ ಸಮಾನ. ಒಂದು ನೆಲ್ಲಿಕಾಯಿಯಲ್ಲಿ ಇರೋದು. ಆದ್ರೆ ನಾವೇನ್ ಮಾಡ್ತೇವೆ, ಅದೊಂದು ಕ್ರಮ. ಮೊದಲಿಂದಲೂ ಒಂದು ಆಪಲ್ ಅನ್ನು ಹಿಡ್ಕೊಂಡು ಹೋಗುವಂತದ್ದು, ಅದು ಬೇಗ ಜೀರ್ಣ. ಈಗ ಆಪಲ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ, ಅದರ ಹಣ್ಣು ವ್ಯಾಕ್ಸ್ ಮಾಡ್ತಾರೆ, ಅದು ಹಾಳಾಗದ ಹಾಗೆ ಈಗ ಹೊರಗಡೆ ವ್ಯಾಕ್ಸ್ ಇಮಲ್ಷನ್ ಇರ್ತದೆ, ಆ ವ್ಯಾಕ್ಸ್ ಇಮಲ್ಷನ್ ಅಲ್ಲಿ ಫಂಗಿಸೈಡ್ ಕೂಡ ಹಾಕ್ತಾರೆ. ಅವಾಗ ಚೆನ್ನಾಗಿ ತೊಳೆದ ಇದು ಪ್ಲಾಂಟ್ ವ್ಯಾಕ್ಸಸ್ ಉಪಯೋಗ ಮಾಡಿದ್ರೆ, ನಮ್ಗೆ ಗೊತ್ತಿಲ್ಲ ಯಾವ ರೀತಿಯ ವ್ಯಾಕ್ಸ್ ಯೂಸ್ ಮಾಡಿದ್ರೆ. ನ್ಯಾಚುರಲ್ ವ್ಯಾಕ್ಸ್ ಕೂಡ ಇದೆ, ಪ್ಲಾಂಟ್ ವ್ಯಾಕ್ಸಸ್ ಕೂಡ, ಶುಗರ್ ಕೇನ್ ವ್ಯಾಕ್ಸ್ ಅಂತ ಇದೆ, ಬಿ ವ್ಯಾಕ್ಸ್ ಇವೆಲ್ಲ ಇದೆ. ಆದ್ರೂ ಯಾವ ಟೈಪ್ ವ್ಯಾಕ್ಸ್ ಇಮಲ್ಷನ್ ಯೂಸ್ ಮಾಡಿದಾರೆ ಅಂತ ನಮ್ಗೆ ಗೊತ್ತಾಗಿರೋದಿಲ್ಲ. ಅದಕ್ಕೋಸ್ಕರ ನೆಲ್ಲಿಕಾಯಿಯಲ್ಲಿ ಈಗ ಒಂದು ಲಾಸ್ಟ್ಗೆ, ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಬಹಳ ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ಅದರದ್ದು ಒಂದು ಸಣ್ಣ ಒಂದು ಟೆಕ್ನಿಕ್ ಹೇಳ್ತೇನೆ, ಸರಳ ವಿಧಾನ. ಇಡೀ ವರ್ಷ ನೀವು ನೆಲ್ಲಿಕಾಯಿ ಉಪಯೋಗ ಮಾಡಬಹುದು. ಹಬೆಯಲ್ಲಿ ಒಂದು 2 ನಿಮಿಷ, ಯಾಕಂದ್ರೆ ವಿಟಮಿನ್ ಸಿ ಯುಕ್ತ ಎಲ್ಲ ಹಣ್ಣುಗಳಲ್ಲಿ ವಿಟಮಿನ್ ಸಿ, ಹುಳಿ ಇರುವ ಪದಾರ್ಥದಲ್ಲಿ ವಿಟಮಿನ್ ಸಿ ಇದೆ, ಅದು ಶಾಖಕ್ಕೆ ಒಡ್ಡಿದಾಗ ನಾಶ ಆಗಿ ಹೋಗ್ತದೆ. ಹಾಗಾಗಿ ಆದಷ್ಟು ಅದನ್ನು ಹೇಗೆ ಉಳಿಸಿಕೊಂಡು ಅದನ್ನು ಸಂಸ್ಕರಿಸಬೇಕು. ಈ 2 ನಿಮಿಷ ಅದನ್ನು ಹಬೆಯಲ್ಲಿ ಬೇಯಿಸುವಾಗ ಸುಲಭವಾಗಿ ಅದರ ಬೀಜ ತೆಗಿಲಿಕ್ಕೆ ಆಗ್ತದೆ. ಮತ್ತೆ ಅದರ ಕಲ್ಲುಪ್ಪು, ಸ್ವಲ್ಪ ಕಲ್ಲುಪ್ಪು ಹಾಕಿ ಪೇಸ್ಟ್ ಮಾಡಿ ನಿಮ್ಮ ಫ್ರೀಜರ್ ಕಂಪಾರ್ಟ್ಮೆಂಟ್ ಅಲ್ಲಿ ಇಟ್ಟುಕೊಂಡ್ರೆ ನಂತರ ಅದನ್ನು ಜ್ಯೂಸಿಗೆ, ಚಟ್ನಿ ಮಾಡಲಿಕ್ಕೆ, ಮತ್ತೆ ಈ ನಿಮ್ಮ ಮಜ್ಜಿಗೆಯಲ್ಲಿ ಸ್ವಲ್ಪ ಕಲಸಿ ಉಪಯೋಗ ಮಾಡಬಹುದು. ಇದು ನನಗೆ ನಮ್ಮ ಹಳ್ಳಿಯಲ್ಲಿ ಹೋಗುವಾಗ ಒಬ್ರು ಕೃಷಿಕ ಮಹಿಳೆಯೇ ಹೇಳಿದ್ದು, ನಾನು 1 ವರ್ಷಕ್ಕೆ ಆಗುವಷ್ಟು ಪೇಸ್ಟ್ ಮಾಡಿಡ್ತೇನೆ ಅಂತ ಅವರು ಹೇಳಿ ಒಂದು ಈಗ ಒಂದು 10 ವರ್ಷ ಆಯ್ತು. ಆವತ್ತಿನಿಂದ ಇವತ್ತಿನವರೆಗೂ ನನ್ನ ಮನೆಯ ಫ್ರೀಜರ್ ಅಲ್ಲಿ ಪ್ರತಿ ವರ್ಷ ಪೇಸ್ಟ್ ನಾವು ಮಾಡಿ ಅದನ್ನು ಉಪಯೋಗ ಮಾಡ್ತೇವೆ. ಅದು ಒಂದು ನಿಮ್ಮ ಮನೆಯಲ್ಲಿ ನೀವು ಮಾಡಿ ಇಟ್ಕೊಂಡ್ರೆ ಸಾಧಾರಣ ನಿಮ್ಗೆ ಯಾವ ರೋಗವೂ ಬರೋದಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಎಲ್ಲ ಅರಿಷ್ಟದಲ್ಲಿ ದೇಹದಲ್ಲಿ ಉಪಯೋಗ ಮಾಡುವಂತದ್ದು ನೆಲ್ಲಿಕಾಯಿ. ನೆಲ್ಲಿಕಾಯಿಯಲ್ಲಿ ಇರುವಷ್ಟು ಔಷಧೀಯ ಗುಣಗಳು ಬೇರೆ ಯಾವ ಹಣ್ಣಲ್ಲೂ ಇಲ್ಲ. ಆವಾಗ ದಿನನಿತ್ಯವೂ ಸುಲಭ ರೀತಿಯಲ್ಲಿ ನೀವು ಇದನ್ನು ಉಪಯೋಗ ಮಾಡಿದ ಹಾಗೆ ಆಯ್ತು. ಹಾಗೆ ಸಂಸ್ಕರಣೆ ಮಾಡುವ ವಿಧಾನಗಳು ಹಲವಾರು ಇದೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಅದನ್ನು ನಾವು ಯಾವಾಗ, ನೀವು ನಮ್ಮ ಪರಿಸರದಲ್ಲಿ ಆಸಕ್ತಿ ಇರಬೇಕು, ನಮ್ಮ ಪರಿಸರದಲ್ಲಿ ಬೆಳೆಯುವಂತಹ ಹಣ್ಣುಗಳು, ಸಿಗುವಂತಹ ಹಣ್ಣುಗಳನ್ನು ಸಂಸ್ಕರಿಸುವ ಆಸಕ್ತಿ ಇರಬೇಕು. ಸರಳ ರೀತಿಯಲ್ಲಿ ಯಾವುದು ಪ್ರಿಸರ್ವೇಟಿವ್ ಹಾಕದೆ ಮಾಡುವ ಟೆಕ್ನಿಕ್ಸ್ ಅನ್ನು, ಈ ತಂತ್ರಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ನಿಮ್ಗೆ ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಬಹುದು. ಹಣ್ಣುಗಳ ಸಂರಕ್ಷಣೆ ಮತ್ತು ಮೌಲ್ಯವರ್ಧನೆಯ ಕುರಿತು ಕಾಸರಗೋಡು ಸಿಪಿಸಿಆರ್ಐನ ಹಿರಿಯ ತಾಂತ್ರಿಕ ಅಧಿಕಾರಿ ಎಂ ಸರಿತಾ ಹೆಗಡೆ ಅವರಿಂದ ಭಾಷಣ ಕೇಳಿದಿರಿ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಸಿರಿಧಾನ್ಯಗಳ ಮಹತ್ವದ ಕುರಿತು ಟಿ ಶ್ಯಾಮ್ ಪ್ರಸಾದ್ ಅವರಿಂದ ಮಾಹಿತಿ ಕೇಳೋಣ. ಸಿರಿಧಾನ್ಯಗಳು ಅಥವಾ ಕಿರುಧಾನ್ಯಗಳು ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿದ್ರೂ ಕೂಡ ಗುಣದಲ್ಲಿ ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿದೆ. ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾರಿನ ಅಂಶವಿದ್ದು ಜೀರ್ಣಶಕ್ತಿಯಲ್ಲಿ ಇವು ನೆರವಾಗ್ತವೆ. ಅಕ್ಕಿ ಹಾಗೂ ಗೋಧಿನಲ್ಲಿ ನಾರಿನ ಅಂಶ ಬಹಳಷ್ಟು ಕಡಿಮೆ ಇರ್ತದೆ. ಅಕ್ಕಿಯಲ್ಲಿ 0.2% ಗೋಧಿಯಲ್ಲಿ 1.2 ಗ್ರಾಂನಷ್ಟು ಇರ್ತದೆ. ಪ್ರತಿ 100 ಗ್ರಾಂ ಧಾನ್ಯಗಳಲ್ಲಿ ಈ ಪ್ರಮಾಣ ಇರ್ತದೆ.

ನಮ್ಮ ಪ್ರಿಯ. ರಾಮಪ್ರಿಯ ಆಂಜನೇಯ ನಿನಗೆ ಜಯ ಜಯ.